ಅದಕ್ಕೆ ಮುಂಚೆ ನಿಮ್ಮ ಜೀವನ ನಿರ್ವಹಣೆ ಹೇಗಿತ್ತು ಗೌಡ್ರೆ? ಯಾಕಂದ್ರೆ ನಿಮ್ಮ ಬಾಲ್ಯ ಜೀವನದಲ್ಲೆಲ್ಲ ನಿಮ್ಮ ಹಿರಿಯರು ಜೀವನ ಮಾಡ್ಬೇಕಂದ್ರೆ ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು? ಹಿಂದೆಲ್ಲ ನಾವು ಕಾಡ ಗಡ್ಡೆ ಗೆಣಸಿನ ಜೊತೆಗೆ ಸ್ವಲ್ಪ ರಾಗಿ ಜೋಳ ಮತ್ತೆ ಅವರೆ ತೊಗರಿ ಕುಂಬಳ ಸಂತೆ ಬೆಳೆದುಕೊಡ್ತಿದ್ದು. ಅದರಲ್ಲಿ ಒಂದು 48 ಧಾನ್ಯಗಳನ್ನು ಒಂದೇ ಜಮೀನಿನಲ್ಲಿ ಹಾಕಿ ನಾವು ಬೆಳ್ಕೊಂಡು ನಮ್ಮ ಈ ಕಾಡ ಗೆಡ್ಡೆ ಗೆಣಸಿನ ಜೊತೆಗೆ ಈಗ ನಾವು ಕುಟುಂಬ ಜೀವನಕ್ಕೆ ಬೆಳ್ಕೊತಿದ್ವಿ ಸರ್. ನಿಮ್ಮ ಆಹಾರದ ಅವಶ್ಯಕತೆಗೆ ಏನು ಬೇಕೋ ಅದನ್ನ ನೀವು ಇಲ್ಲಿ ಕಾಡಿನ ಪ್ರದೇಶದಲ್ಲಿ ಸಿಗುವ ಗೆಡ್ಡೆ ಗೆಣಸಿನ ಜೊತೆಗೆ ನೀವು ಸ್ವತಃ ಬೆಳ್ಕೊಳ್ತಾ ಇದ್ರೆ? ಹೌದು ಸರ್. ಕಾಡಿನ ನಿಮಗೆ 5 ಎಕರೆ ಜಮೀನು ಇದೆ. ಈ ಒಂದು ಜಮೀನಿನಲ್ಲಿ ನೀವು ಏನೇನೆಲ್ಲ ಬೆಳೆಗಳನ್ನ ನೀವು ಬೆಳೀತಾ ಇದ್ರಿ? ನಾವು 5 ಎಕರೆಯಲ್ಲಿ ನಾನು ಬೆಳೆಯುತ್ತಿದ್ದದು ಕೂಡ ನಾನು ನಮ್ಮ ಹಿರಿಕಾಯನ್ನು ಬೆಳೆಯುತ್ತಿದ್ದನೋ ಅವರೇ ತೊಗರಿ ಕುಂಬಳ ಸೌತೆ ಮತ್ತೆ ಜೋಳ ರಾಗಿ ಎಲ್ಲವೇ ಅದೇ ಬೆಳೆಯನ್ನು ನಾನು ಬೆಳೆಕೊಂಡು ಬರ್ತಿದ್ದೆ. ಅಂದ್ರೆ ನಿಮ್ಮ ತಂದೆ ಕಾಲದಿಂದ ಬೆಳೀತಾ ಇದ್ರಿ. ಇವಾಗ 5 ಎಕರೆ ಜಮೀನಿನಲ್ಲಿ ನೀವು ಒಬ್ಬರೇ ಕೃಷಿ ಮಾಡ್ತಾ ಇದ್ರಿ. ನಿಮ್ಮ ಅಣ್ಣ ತಮ್ಮಂದ್ರು ಎಷ್ಟನ? ನಾವು ಅಣ್ಣ ತಮ್ಮಂದ್ರು 3 ಜನ ಇದ್ದೀವಿ ಸರ್. 3 ಜನಲ್ಲಿ ಅವರು ಒಬ್ರು ಸತ್ತೋಗ್ಬಿಟ್ರು, ಒಬ್ಬ ತಂಗೆ ಕಾಫಿ ತೋಟದಲ್ಲಿ ಇದ್ದಾಳೆ ಸರ್. ಅದರಲ್ಲಿ ಈಗ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಸರ್. ಸರಿ ಗೌಡ್ರಿ, ಈ ಕಾಫಿಯನ್ನ ಎಷ್ಟು ವರ್ಷದಿಂದ ನೀವು ಬೆಳೀತಾ ಇದ್ದೀರಾ? ನಾವು ಕಾಫಿಯ ಈಗ 30 ವರ್ಷಗಳಿಂದ ಬೆಳೀತಿದ್ದೀವಿ ಸರ್. ಈ ಕಾಫಿ ಬೆಳಿಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು, ಮತ್ತೆ ಎಲ್ಲಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಗೌಡ್ರೆ? ನಾವು ಕಾಫಿ ಬೆಳೆಯೋದಕ್ಕೆ ನಮಗೆ ಆರ್ಟಿಕಲ್ ಸರ್ ಫಾರ್ಮ್ನಲ್ಲಿಂದ ಅವರು ನಮಗೆ ಒಂದು 12 ಜನಗಳಿಗೆ ಕೊಟ್ಟರು. ಇಲ್ಲ ಟ್ರೈನಿಂಗ್ ಅಲ್ಲ, ಅವರು ಜಮೀನ್ ಇರೋವ್ರಿಗೆ ಕಾಫಿನೇ ಗಿಡಗಳನ್ನೇ ಸರಬರಾಜು ಮಾಡ್ತಾರೆ ತಂದು 30 ವರ್ಷದಿಂದೆ. ಅವಾಗ ಅವ್ರಿಗ ಗುಂಡಿನ 1.5 ಅಡಿ ಗುಂಡಿಯನ್ನ ಹೊಡೆಸ್ಬಿಟ್ಟು ಅವರೇ ಸರ ಇದರಿಂದನೇ ಫಾರಂಬಿಂದನೇ ಆಗ ನಮ್ಗೆ ಸಸಿಗಳನ್ನು 800 ಸಸಿ ನಮ್ಗೆ ಕೊಟ್ಟಿದ್ರು ಸರ್. 800 ಸಸಿಗಳನ್ನ ನೆಟ್ಟಿ 30 ವರ್ಷದ ಹಿಂದಿನ ಸಸಿಗಳ ಇವಾಗಲೂ ಇದ್ದಾವ? ಇವಾಗಲೂ ಇದೆ ಸರ್. 30 ವರ್ಷದಿಂದ ರೋಬಸ್ಟ್ ಸಸಿಗಳು ಇವಾಗಲೂ ಇದೆ. ಅದ್ರ ಜೊತೆಗೆ ನೀವು ಇನ್ನೆಷ್ಟು ಸಸಿಗಳನ್ನ ನೀವು ನೆಟ್ರಿ? ಇನ್ನು 1 ಎಕರೆಗೆ ಅವ್ರು ಕೊಟ್ರು ಸರ್, ಇನ್ನು 4 ಎಕರೆಗೆ ನಾವು ಈ ಕಾಡಿಂದ ಸಸಿಗಳನ್ನ ತಂದುಕೊಂಡು ಕಾಡಿನಲ್ಲಿ ಈ ಪಕ್ಷಿಗಳು ಅವು ಇವೆಲ್ಲ ತಂದು ಈ ಕಾಫಿ ತೋಟದಲ್ಲಿ ಈ ಒನ್ಮೇಟಿ ಮತ್ತೆ ಅತ್ತಿಕಾನು ಇದೆ ಎಲ್ಲ ಅರಣ್ಯದೊಳಗೆ ಬಂದು ಪಿಕ್ಕೆಗಳು ಹಾಕ್ಬಿಟ್ಟು ಅಲ್ಲಿ ಅವೇ ಮೊಳಕೆ ಬಂದು ಅಲ್ಲಿ ಗಿಡಗಳು ಬರ್ತವೆಲ್ಲ ಆ ಸಸಿಗಳನ್ನ ಕಿತ್ತುಕೊಂಡು ಬಂದು ಮಳೆ ಈ ಮುಂಗಾರು ಮಳೆ ಇವಾಗ ಇದ ಮೇಲೆ ಅದನ್ನ ಕಿತ್ಕೊಂಡ್ಬಂದು ನಾವು ಗುಂಡಿ ಹೊಡೆದ್ಬಿಟ್ಟು ನಾವು ನಾಟಿ ಮಾಡಿದ್ದೀವಿ ಸರ್. ಯಾಕೆ ನೀವು ಕಾಡಿನಲ್ಲಿ ಯಾಕೆ ಹುಡುಕಿದ್ರಿ? ಯಾರ್ಯಾರು ಕಾಫಿ ಎಸ್ಟೇಟ್ ಅವರ ಇಲ್ಲಿ ಮಾಡಿರ್ತಕ್ಕಂತ ಕಾಫಿ ಬೆಳೆಗಾರರನ್ನ ಕೇಳಿದ್ರೆ ನಿಮ್ಗೆ ಸಸಿಗಳು ಸಿಗ್ತಾ ಇದ್ವಲ್ವಾ? ಅವರೇನು ನಮ್ಗೆ ಕೊಡ್ತಾ ಇಲ್ಲ ಸರ್. ಅವರು ಹಣಕ್ಕಾಗಿ ಕೊಡ್ತಿದ್ದರು, ನಮ್ಮಲ್ಲಿ ಹಣ ಇಲ್ವಲ್ಲ ನಾವೇ ಸ್ವಂತ ಬೆಳಿಬೇಕಾಗಂತೇಳಿ ನಾವು ಅಲ್ಲಿ ಇಲ್ಲಿ ಸಿಕ್ಕಿದ ಸಸಿಯನ್ನು ನಾವು ತಂದು ನಾಟಿ ಮಾಡಿಕೊಂಡಿದ್ವಿ. ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ 5 ಎಕರೆಗೆ? 5 ಎಕರೆಗೆ ಸುಮಾರು 1,000 ಗಿಡ. ಈ 5,000 ಗಿಡಗಳು ಕೂಡ ನಿಮ್ಮ ಕಾಡು ಪ್ರದೇಶದಲ್ಲಿ ಸಿಗ್ತಾ ನಿಮ್ಗೆ? ನಾವು ವರ್ಷ ವರ್ಷ ಒಂದೇ ತಾಟಿ ಇಲ್ಲ ಸರ್. ವರ್ಷ ವರ್ಷ ಒಂದು 500 ಗಿಡ ತರೋದು ನಾಟಿ ಮಾಡೋದು ಮತ್ತೆ ಒಂದು 500 ಗಿಡ ತರೋದು ನಾಟಿ ಮಾಡೋದು ಹೀಗೆ ಒಂದು 30 ವರ್ಷ ಕಾಲದಿಂದ ನಾವು ಇದೇ ತರ ಮಾಡ್ತಾ ಇದ್ದೀವಿ ಸರ್. ನಿರಂತರವಾಗಿ ಹಂತ ಹಂತವಾಗಿ ನೀವು ಈ ಕಾಫಿ ಬೆಳೆಯನ್ನ 5 ಎಕರೆ ಪ್ರದೇಶಕ್ಕೆ ವಿಸ್ತರಿಸಿದ್ರೆ? ಹೌದು ಸರ್. ಈ ಕಾಫಿ ಗಿಡಗಳನ್ನ ನೆಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಇದಕ್ಕೆ ತುಂಬಾ ನೆರಳು ಎಲ್ಲ ಬೇಕು. ಈಗ ಈ ಕಾಡಿನ ಪ್ರದೇಶದಲ್ಲಿ ಈ ಮರಗಳೆಲ್ಲ ಮುಂಚೆನೆ ನಿಮಗೆ ಕಾಫಿ ಗಿಡಗಳನ್ನ ನೆಡೋದಕ್ಕೆ ಅನುಕೂಲಕರವಾದ ವಾತಾವರಣ ಅಥವಾ ನೀವೇ ಅದನ್ನ ಸೃಷ್ಟಿ ಮಾಡ್ಕೊಂಡ್ರ? ಇಲ್ಲ ಸರ್, ನಾವು ರಾಗಿ ಅದು ಇದು ಬೇಸಾಯ ಮಾಡಾಗ ಮರ ಗಿಡಗಳು ಇದ್ದರೆ ಅಲ್ಲಿ ರಾಗಿ ಬೇಸಾಯ ಮಾಡಕ್ ಆಗಲಿಲ್ಲ, ಆವಾಗ ಮರ ಗಿಡ ಎಲ್ಲ ಪೂರ್ತಿ ಹೊಂಟೋಗಿತ್ತು. ಕಾಫಿ ಬೇಸಾಯ ಮಾಡ್ಬೇಕಾದ್ರೆ ನಾವು ಮರ ಗಿಡನ ಮತ್ತೆ ನಾವು ಗುಂಡಿ ಹೊಡೆದು ಮರ ಗಿಡಗಳನ್ನ ಹಾಕಬೇಕಾಗಿತ್ತು. ಅದರಲ್ಲಿ ಪಾರ್ವಳ ಮತ್ತೆ ಸುರುಗಿ ಮರ ಈ ಮರಗಳು ಬೇಗ ನಾವು ನೆರಳಿಗೆ ಕಾಫಿಗೆ ನೆರಳು ಬರಲಿ ಅಂತ ಹೇಳಿ ಹಾಕಿದೀವಿ ಸರ್. ಇಡೀ 5 ಎಕರೆ ಪ್ರದೇಶಕ್ಕೂ ಮರಗಳು ನೆಟ್ರ? 5 ಎಕರೆಗೂ ನಾವೇ ಸ್ವತ್ತ ನೆಟ್ಟರು ಸರ್. ಈ ಕಾಫಿ ಗಿಡಗಳನ್ನ ನೆಡುವ ಒಂದು ವಿಧಾನವನ್ನ ಗೌಡ್ರೆ ಸ್ವಲ್ಪ ವಿವರವಾಗಿ ಹೇಳಿ, ಮತ್ತೆ ಹೇಗೆ ನೆಡಬೇಕು ಅದನ್ನ ಎಲ್ಲ ವಿಚಾರ ಹೇಳಿ. ನಾವು ಕಾಫಿ ಗಿಡ ನೆಡಬೇಕಾದ್ರೆ ನಮಗ ಸ್ವಲ್ಪ ಇವರು ಪಾರಂಬಿನ ಇದರಲ್ಲಿ ಆರ್ಟಿಕಲ್ ಸರ್ ಪಾರಂಬಿಂದ ಇದ ಕೊಟ್ರಲ್ಲ ಗಿಡ ಕೊಟ್ರಲ್ಲ ಆವಾಗ ರೋಬಸ್ಟ ಗಿಡಕ್ಕೆ 8 ಅಡಿ ಆಗಂತ ಕೊಟ್ಟಿದ್ದರು. 8 ಅಡಿಗೆ ಸಾಲು ಹೊಡೆದು ಮೇಕು ಹಾಕಿ ಸಾಲು ಹೊಡೆದು ಅಲ್ಲಿ ಗುಂಡಿ ಹೊಡೆದಿದ್ದು ಸರ್. ಮತ್ತೆ ಕಾವೇರಿ ಗಿಡಕ್ಕೆ 6 ಅಡಿ ಆಗಂತ ಕೊಟ್ಟಿದ್ದರು. ಅದು 6 ಅಡಿಕ ಗುಂಡಿ ಹೊಡೆದು ಮೇಕು ಹೊಡೆದು ಸಾಲಾಗಿ ನೆಟ್ಟಿದ್ದೀವಿ ಸರ್. ಅಂದ್ರೆ ಈ ಒಟ್ಟಾರೆ 5 ಎಕರೆನಲ್ಲಿ 1 ಎಕರೆಗೆ 1,000 ಗಿಡ ಅಂದ್ರೆ 5,000 ಗಿಡ ಇದೆ. ಇದಕ್ಕೆಲ್ಲ ಈ ಪೋಷಕಾಂಶಗಳನ್ನ ಹಾಕೋದು ಇದಕ್ಕೆಲ್ಲ ಪ್ರತಿ ವರ್ಷ ನೀವು ಮಾಡ್ತಾ ಇರ್ಬೇಕಾಗತ್ತೆ. ಇದನ್ನೆಲ್ಲ ಹೇಗೆ ಮಾಡ್ತೀರಿ ಗೌಡ್ರೆ? ನಮ್ಮಲ್ಲಿ ಇದಕ್ಕೆ ನಾವು ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕ ಕೀಟನಾಶಕ ಆಗಲಿ ಇಲ್ಲಿ ಬಳಸ್ತಾ ಇಲ್ಲ ಸರ್. ಬಿಳಿಗಿರಿಗನ ಬೆಟ್ಟ ನಮ್ಮ ಈ ಅರಣ್ಯ ಪ್ರದೇಶದಲ್ಲಿ ಇವನ್ನ ಬಳಸಲ್ಲ. ನಾವು ಏನಿದ್ದರೆ ನಮ್ಮಲ್ಲಿ ಸಿಕ್ಕತಕ್ಕಂಥ ಆಡು ಕುರಿ ಆಮೇಲೆ ದನಗಳು ಇಲ್ಲಿ ಒಂದು ಸ್ವಲ್ಪ ಸಾಕ್ತಾ ಇದ್ದೀವಿ, ಅದರ ಗೊಬ್ಬರಗಳನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಸರ್. ಆಡು ಕುರಿಗಳನ್ನೆಲ್ಲ ನಿಮ್ಮ ಮನೆಯಲ್ಲೇ ಸಾಕಿದ್ದೀರಾ? ಹಾಂ, ಆಡು ಕುರಿಗಳು ಸ್ವಲ್ಪ ಜನರಲ್ಲಿ ಆಡು ಕುರಿಗಳು ಸಾಕಿರ್ತೀವಿ, ಇನ್ನೊಂದು ಸ್ವಲ್ಪ ಜನ ದನಗಳ ಸಾಕಿರ್ತಾರೆ. ಒಂದು 6 ಕಾಲ್ನಡೆ 5 ಕಾಲ್ನಡೆ ದನಗಳು ಇರ್ತವೆ, ಅವರಿಂದ ಗೊಬ್ಬರಗಳು ನಾವು ಕೊಂಡ್ಕೊಳ್ತೀವಿ ಸರ್. ಕೊಂಡ್ಕೊಂಡು ಕಾಫಿ ಗಿಡ ಮಣಸಿನಿಗೆ ಹಾಕ್ತೀವಿ. ನಮ್ಮಲ್ಲಿ ಕಾಡಿನಲ್ಲಿ ಬರತಕ್ಕಂಥ ಸತ್ಯಗಳನ್ನು ಈ ಬೇಸಾಯ ಕಾಲಕ್ಕೆ ಒಂದು 5 ಬಾರಿ ಅದಕ್ಕೆ ಕೆಲಸ ಮಾಡಬೇಕಾಯ್ತದೆ ಸರ್. ಗಿಡ ಹಾಕಿ 5 ಬಾರಿ ಕೆಲಸ ಮಾಡಬೇಕಾಯ್ತದೆ. ಈ ಮಳೆ ಬೀಳ್ತಾ ಬೀಳ್ತಾ ನಮ್ಮಲ್ಲಿ ಸತ್ತೆ ಅನ್ನೋದು ಕಾಡಿನಲ್ಲಿ ದೇಸ್ತಿ ಸತ್ತೆ ಬರ್ತದೆ, ಹುಲ್ಲು ಬರ್ತದೆ, ಮತ್ತು ಬೇರೆ ಬೇರೆ ನಾನಾ ಥರದ ಸತ್ಯಗಳೆಲ್ಲ ಬರ್ತವೆ. ಆ ಸತ್ಯಗಳನ್ನು ನಾವು ಎಲ್ಲ ಅದನ್ನು ಅಗೆದ್ಬಿಟ್ಟು ಅದನ್ನು ಅದರ ಗಿಡದ ಸುತ್ತ ಅದಕ್ಕೆ ನಾವು ಕಾಂಪೋಸ್ಟ್ ರೀತಿಗೆ ಹಾಕ್ತಾ ಇರ್ತೀವಿ ಸರ್. ಈ ಅಗತ್ಯ ಕೆಲಸ ಎಲ್ಲ ನೀವೇ ಮನೆಯವರೇ ಮಾಡ್ಕೊಳ್ತೀರಾ? ಅಗತ್ಯ ಕೆಲಸ ಮನೆಯವರು ಮಾಡ್ತೀವಿ, ಕೂಲಿಯವರನ್ನು ತಗೊಳ್ತೀವಿ ಸರ್. ಯಾಕೆಂದ್ರೆ ಮಳೆಗಾಲದಲ್ಲಿ ದೇಸ್ತಿ ಸತ್ಯ ಬರೋದು ದೇಸ್ತಿ ಬರ್ತಾ ಇರ್ತದೆ, ಅದರಿಂದ ಕೂಲಿನೂ ತಗೋಬೇಕು ಸರ್. ಎಷ್ಟು ಜನ ಇದ್ದೀರಿ ನಿಮ್ಮ ಕುಟುಂಬ ಸದಸ್ಯರು ಗೌಡ್ರ? ನಮ್ಮ ಕುಟುಂಬದಲ್ಲಿ ನಾವು 8 ಜನ ಇದ್ದೀವಿ ಸರ್. ಹೇಳಿ ನಿಮ್ಮ ಶ್ರೀಮತಿಯವರ ಹೆಸರು ಹೇಳಿ. ಮಾದಮ್ಮ, ಆಮೇಲೆ ನನ್ನ ಮಗನ ಹೆಸರು ಮಾದೇವ, ಆಮೇಲೆ ಪುಷ್ಪ ಅಂತ ಇರುತ್ತೆ, ಆಮೇಲೆ ಮಾದೇವಿ, ಆಮೇಲೆ ರಂಗಸ್ವಾಮಿ, ಈ ತರ ನಾವು 8 ಜನ ಇರ್ತೀವಿ. ಅಂದ್ರೆ ಮಕ್ಕಳು ಎಷ್ಟು ಜನ? 4 ಜನ ಮಕ್ಕಳು. ಮಕ್ಕಳು ಆಮೇಲೆ ಮೊಮ್ಮಕ್ಕಳು ಇರ್ತಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಟ್ಟಾರೆಯಾಗಿ ಕೆಲಸಗಳನ್ನ ಮಾಡ್ತೀರಾ? ಹೌದು, ಒಟ್ಟಿನಾಗೆ ಮಾಡ್ತೀವಿ. 5 ಎಕರೆ ಒಟ್ಟಿಗೆ ಮಾಡ್ತೀವಿ. ಅವರು ಎಲ್ಲೆಲ್ಲಿ ಗಿಡಗಳನ್ನ ನಟ್ಕೊಡಿದ್ರೆ ಅವರು ಬೇರೆ ಬೇರೆ ಆ ಗಿಡಗಳನ್ನ ಫಸಲನ್ನು ಕುಯ್ದು ಅವರು ಮಾರಾಟ ಅವರು ಮಾಡ್ಕೋತಾರೆ. ಗೌಡ್ರೆ, ಇವಾಗ ನಿಮ್ಮ ತೋಟದಲ್ಲಿ ಮನೆ ಹತ್ರ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಇವಾಗ ತಾನೇ ಒಂದು ಕಾಡು ಹಂದಿ ಪ್ರವೇಶ ಮಾಡಿ ಹೋಗ್ತು. ಈ ರೀತಿಯಾದ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇರುತ್ತೆ, ಮತ್ತೆ ಕಾಫಿ ಬೀಜವನ್ನ ಹೆಚ್ಚಾಗಿ ಪಕ್ಷಿಗಳು ತಿನ್ನುವಂತಹ ಹಾವಳಿ ಇರುತ್ತೆ, ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ಕೊತೀರಿ? ಹೌದು ಸರ್, ನಮ್ಮಲ್ಲಿ ಕಾಫಿನೂ ತಿಂತವೆ, ಮಣಚನೂ ತಿಂತವೆ, 2 ಫಸಲನೂ ತಿಂತವೆ. ಅದರಲ್ಲಿ ಹಂದಿನೂ ತಿನ್ಬೋದು, ಮತ್ತೆ ಬೇರೆ ಪ್ರಾಣಿಗಳಿಗೂ ತಿಂತವೆ ಸರ್. ಆದರೆ ಅವು ತಿನ್ನೋಕೆ ನಾವು ಎಲ್ಲ ಪೂರ್ತಿ ನಮಗವೇ ಸಿಕ್ಕಬೇಕಾಗನ್ನೋದೇನಿಲ್ಲ. ಅವು ತಿಂದ್ಬಿಟ್ಟು ಅವು ಏನು ತಿಂತವೆ ಮಿಕ್ಕದ್ದನ್ನು ನಾವು. ನಷ್ಟ ಅಂತ ಅನ್ಸಲ್ವಾ ಗೌಡ್ರ ನಿಮಗೆ? ಕಾಡಿನಲ್ಲಿ ಇರೋದೆ ಪ್ರಾಣಿಗಳ ಜೊತೆಯಲ್ಲಿ ಇರೋದರಿಂದ ನಾವು ಇನ್ನು ನಷ್ಟ ಲಾಭ ಆಗಂದು ಹೇಳಕ್ಕೆ ಬರಲ್ಲ ಸರ್. ಎಲ್ಲರೂ ಒಟ್ಟಾಗಿ ಜೀವನ ಮಾಡಬೇಕು ಅಂತ ಎಲ್ಲರಿಗೂ ಆಗಳಿಂದ 1000 ವರ್ಷದಿಂದ ಒಟ್ಟಾಗಿಯೇ ಜೀವನ ಮಾಡ್ತಿದ್ದೀವಿ. ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲ ಮನುಷ್ಯ ಎಲ್ಲ ಒಟ್ಟಾಗಿಯೇ ಜೀವನ ಮಾಡ್ತೀವಿ. ಇವತ್ತಿಗೂ ಒಟ್ಟಾಗಿಯೇ ಜೀವನ ಮಾಡ್ತೀವಿ. ಅಲ್ಲ, ನೀವು ಹೇಳೋ ಮಾತು ಹೇಗಿದೆ ಅಂದ್ರೆ ಗ್ರಾಮಗಳಲ್ಲಿ ವಾಸ ಮಾಡುವಂತ ಜನಗಳು ಈ ದನ ಕರುಗಳು ಮತ್ತೆ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಸಾಕು ಪ್ರಾಣಿಗಳೆಲ್ಲ ನಮ್ಮ ಜೊತೆಗೆ ಇರ್ತಕ್ಕಂಥ ನಮ್ಮ ಮನೆಯ ಸದಸ್ಯರು ಅಂತ ಭಾವಿಸಿರ್ತಾರೆ. ನೀವು ಅದೇ ರೀತಿ ಈ ಕಾಡು ಪ್ರಾಣಿಗಳನ್ನ ಮನೆಯ ಸದಸ್ಯರು ಅಂತ ಹೇಳೋ ರೀತಿ ಇದೆಯಲ್ಲ? ಹೌದು, ಯಾಕೆಂದ್ರೆ ನಾವು ಅವು ಎಲ್ಲ ಒಟ್ಟಾಗಿಯೇ ತಾನೆ ಬದುಕಿ ಬಂದಿರೋರು. ಕಾಡಿನಲ್ಲಿ ನಾವು ಬೇರೆ ಅವು ಬೇರೆ ಇಲ್ಲವಲ್ಲ. ಕಾಡಿನಲ್ಲಿ ಆನೆ ಹುಲಿ ಕಿರುಬ ಸಿರುತ್ತೆ, ಮತ್ತೆ ಹಂದಿ ಹುಲಿ ಕರಡಿ ಎಲ್ಲಾನು ಒಟ್ಟಾಗಿಯೇ ಬೆಳಗಿ ಪ್ರಾಣಿ ಪಕ್ಷಿ ಎಲ್ಲರೂ ಒಟ್ಟಾಗಿಯೇ ಬೆಳೆದಿದ್ದೀವಿ ನಾವು. ಅದರಿಂದ ನಾವು ಒಟ್ಟಾಗಿ ಬೆಳೆಯುತ್ತಿದ್ದೀವಿ ಇಲ್ಲಿ. ಗೌಡ್ರೆ, ಈ ಕೃಷಿ ಬೆಳೆಗೆ ಹಾನಿಗಿಂತ ಹೆಚ್ಚಾಗಿ ಈ ಹಂದಿ ಬಂದು ಪ್ರವೇಶ ಆದಾಗ ನನಗೂ ಕೂಡ ಸ್ವಲ್ಪ ಭಯ ಆಗಿತ್ತು, ಎಲ್ಲಿ ದಾಳಿ ಮಾಡುತ್ತೋ ಅಂತ. ಆದರೆ ಅದ್ರ ಪಾಡ್ಗೆ ಅದು ಹೊರಟೋಯ್ತು. ಈ ರೀತಿಯಾಗಿ ನೀವು ಜಮೀನಲ್ಲಿ ಕೆಲಸ ಮಾಡ್ತಿರ್ತೀರಿ, ಮತ್ತೆ ನಿಮ್ಮ ಕುಟುಂಬ ಸದಸ್ಯರು ಇರ್ತಾರೆ, ಮನೆ ಹತ್ರ ಇರ್ತಾರೆ, ಒಂದೊಂದೇ ಮನೆಗಳಿದ್ದಾವೆ ಕೆಲವು ಪೋರ್ಟ್ಗಳಲ್ಲಿ. ಈ ರೀತಿ ಇದ್ದಾಗ ಈ ಪ್ರಾಣಿಗಳ ಬಗ್ಗೆ ಭಯ ಅಥವಾ ಆತಂಕ ಇರೋದಿಲ್ವಾ ನಿಮ್ಗೆ? ನೋಡಿ, ಪ್ರಾಣಿಗಳ ಭಯ ಬೇರೆಯವ್ರಿಗೆ ಹೊಸಬ್ಬರಿಗೆ ಇರ್ತದೆ ಸರ್. ನಾವು ಇಲ್ಲಿ ಇರೋದರಿಂದ ಪ್ರಾಣಿಗಳಿಗೂ ಗೊತ್ತಿರ್ತದೆ, ನಾವು ಅವರು ಎಲ್ಲ ಒಟ್ಟಿಗೆ ಇರ್ತೀವಿ ಅನ್ನೋದು ಅವಕ್ಕೂ ಗೊತ್ತಿರ್ತದೆ. ದಿನ ಓಡಾಡಿ ನೋಡ್ಕೊಂಡಿರ್ತವೆ, ಆದ್ದರಿಂದ ಅವು ನಮಗೇನು ತೊಂದರೆ ಮಾಡಲ್ಲ, ನಾವು ಅವಕ್ಕೆ ಏನೂ ತೊಂದರೆ ಮಾಡಲ್ಲ. ಅಷ್ಟೇ, ನಾವಾಗ ತೊಂದರೆ ಮಾಡಿದ್ರೆ ಮಾತ್ರ ಅವು ತೊಂದರೆ ಮಾಡುವಂತ ಸಂಭವ. ಕೆಟ್ಟದಾಗಿ ಮಾಡಿದಲ್ಲಿ ಅವು ಕೆಟ್ಟದಾಗಿ ಮಾಡ್ತವೆ, ನಾವು ಒಳ್ಳೇದಾಗಿದ್ದಲ್ಲಿ ಅವು ಒಳ್ಳೇದಾಗಿರ್ತವೆ. ಅಷ್ಟೇ ಕಾಡಿನಲ್ಲಿ ಇರೋದು. ಆಯ್ತು ಗೌಡ್ರೆ, ಈಗ ನಮ್ಮ ಕಾಫಿ ಬೆಳೆಯ ವಿಚಾರಕ್ಕೆ ಮಾತನಾಡೋದಾದ್ರೆ ಹಲವಾರು ಕೀಟಬಾಧೆಗಳು ಎಲ್ಲ ಬೆಳೆಗಳಿಗಿದ್ದ ಹಾಗೆ ಈ ಕಾಫಿ ಬೆಳೆಗೂ ಕೂಡ ಬರ್ತಾ ಇರುತ್ತೆ. ಈಗ ಬರ್ತಕ್ಕಂಥ ಕೀಟಬಾಧೆ ಆಗ್ಬೋದು ಅಥವಾ ರೋಗಗಳನ್ನಾಗ್ಬೋದು, ಅದರ ಒಂದು ನಿರ್ಮೂಲನೆಗೆ ಏನೇನು ವಿಧಾನನ ಅನುಸರಿಸ್ತೀರಿ? ಕಾಫಿ ಗಿಡಗಳಿಗೆ ರೋಗಗಳು ಬರ್ತದೆ, ಕೀಟಗಳು ಬರ್ತದೆ ಸರ್. ಅದರಲ್ಲಿ ಈ ಬೇರ್ಕೊಳೆಯ ರೋಗ ಇರ್ತದೆ, ಎಲೆ ಉದುರ ರೋಗ ಇರ್ತದೆ, ಆಮೇಲೆ ಕಾಫಿ ಈ ಬೇಸಾಯದಲ್ಲಿ ಹಣ್ಣು ಬರಾಗ ಅದು ಬರ್ನಿಂಗ್ ಆಗೋಯ್ತದೆ, ಕಾಯಿ ಎಲ್ಲ ಬರ್ನಿಂಗ್ ಆಗೋಯ್ತದೆ. ಅದಲ್ಲದೆ ಬೋರ್ಲು ಹುಳು ಆಗಂತ ಬರ್ತದೆ. ಇದರಲ್ಲೆಲ್ಲ ಹುಳಗಳಲ್ಲಿಯೇ ದೇಸ್ತಿ ರೋಗ ಬರೋದರಿಂದ, ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಪಕ್ಷಿಗಳು ದೇಸ್ತಿ ಕಾಡಿನಲ್ಲಿರೋದರಿಂದ ಈ ಪಕ್ಷಿಗಳು ಒಂದಷ್ಟು ಕಡಿಮೆ ಮಾಡ್ತವೆ ಸರ್. ಸ್ವಲ್ಪ ಈ ಗೊಣ್ಣೆ ಹುಳ ಅಂತ ಇರ್ತದೆ, ಈ ಹಂದಿಗೂ ಸ್ವಲ್ಪ ಇದು ನಿರ್ವಹಣೆ ಮಾಡ್ತದೆ. ಹೀಗೆ ಈ ಪಕ್ಷಿ ಸ್ವಲ್ಪ ಈ ಹಂದಿ ಇದರಲ್ಲಿ ಒಂದು ಸ್ವಲ್ಪ ನಮ್ಗೆ ರೋಗಗಳು ಕಡಿಮೆ. ಅದು ನೀವು ಹೇಳ್ತಾ ಇರೋದು ಈ ಪಕ್ಷಿಗಳಿಂದ ಮತ್ತೆ ಈ ಕಾಡು ಪ್ರಾಣಿಗಳಾದಂತಹ ಹಂದಿಗಳಿಂದ ನಿಮ್ಮ ಬೆಳೆಯ ರೋಗಗಳೇ ನಾಶವಾಗ್ತದೆ ಅಂತ ಹೇಳ್ತಾ ಇದ್ರಿ? ಹೌದು ಸರ್. ನೀವು ಯಾವುದೇ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸೋದಿಲ್ವಾ? ಇಲ್ಲ ಸರ್, ಅದಕ್ಕೆ ನಾವು ಕ್ರಿಮಿನಾಶಕ ಅದು ಇದು ನಾವು ಬಳಸಲ್ಲ ಸರ್ ಇಲ್ಲಿ. ಅದು ಹಾಗೆ ಬಳಸಿ ನೀವು ರೋಗವನ್ನ ನಿರ್ಮೂಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಳುವರಿ ಕಡಿಮೆ ಆಗುತ್ತಲ್ಲ ಗೌಡ್ರೆ? ನಾವು ಇಳುವರಿ ಬಗ್ಗೆ ನೋಡಲ್ಲ, ನಾವು ಪರಿಸರದ ಬಗ್ಗೆ ಮಣ್ಣಿನ ಬಗ್ಗೆ ಮಾತ್ರ ನೋಡ್ತೀವಿ ಹೊರತು ಇಳುವರಿ ನಮಗೆ ಇಷ್ಟೇ ಬರಬೇಕು ಇಷ್ಟೇ ಕುಂಟಲ್ ಬರಬೇಕಾಗನ್ನೋದು ನಮ್ಮಲ್ಲಿ ಇಲ್ಲ. ಲಾಭದ ಆಸೆ ಇಲ್ಲ, ಲಾಭ ಗಿಭ ಏನಿಲ್ಲ, ಏನು ವರ್ಷದಲ್ಲಿ ಬರ್ತದೆ ಅಷ್ಟು ಮಾತ್ರ ಲಾಭ. ನಮ್ಮ ಮಣ್ಣನ್ನು ನಾವು ಭಾಳ ಲಿಗವಾಗಿ ಇಟ್ಕೋಬೇಕು ಅಷ್ಟೇ. ಇಲ್ಲ ಒಂದು ತಾಟಿ ಅದಕ್ಕೆ ಗೊಬ್ಬರ ಹಾಕಿಬಿಟ್ಟು ಏನಾದರೂ ಅಂದರೆ ಮತ್ತೆ ನಾವು ಗಿಡ ಮರ ಬೆಳೆಸೋದು ಭಾಳ ತುಂಬ ಕಷ್ಟ ಆದ್ದರಿಂದ ನಾವು ಈ ರಾಸಾಯನಿಕಗಳ ಬಳಸಲ್ಲ. ಆಮೇಲೆ ನಮ್ಮಲ್ಲಿ ಪರಿಸರದಲ್ಲಿ ಎರೆಹುಳ ಅನ್ನೋದು ಇರ್ತದಲ್ಲ, ಅದು ನಮಗೆ ತುಂಬ ಇರ್ತದೆ. ಈ ರಾಸಾಯನಿಕ ಈ ಕೀಟನಾಶಕ ಅವೆಲ್ಲ ಬಳಸಿಬಿಟ್ರೆ ಇದು ಹೊಂಟೋಗ್ಬಿಡ್ತದೆ. ಆಮೇಲೆ ನಾವು ಬರೀ ದುಡ್ಡು ಕೊಟ್ಕೊಂಡು ನಮ್ಮ ಬರೋಂಥ ಲಾಭ ಈಗ ಇಷ್ಟದಲ್ಲಿ ಇರ್ತೀವಿ, ಆ ಬರೋಂಥ ಲಾಭ ಅದಕ್ಕೆ ಐತೆ ಹೊರತು ಅದರಿಂದ ನಾವು ಅದನ್ನು ಬಳಸಕ್ಕೆ ಹೋಗಿಲ್ಲ. ಅದರಲ್ಲಿ ನಮ್ಮಲ್ಲಿ ಮರ ಗಿಡದಲ್ಲಿ ನೇರಳೆ ಮರ ಅಂತ ಇರ್ತದಲ್ಲ, ಅಲ್ಲಿ ಒಳ್ಳೆ ಈ ಎರೆಹುಳ ಚೆನ್ನಾಗಿರ್ತದೆ, ಅದರಲ್ಲಿ ಬಿದ್ದಲ್ಲಿ ಎಲ್ಲ ಗಿಡ ಚೆನ್ನಾಗಿ ಬರ್ತದೆ. ಅಲ್ಲಿಗೆ ಬೋರು ಗೀರು ಅದು ಬರಲ್ಲ, ಅದು ಅಲ್ಲಿ ರೋಗ ಕೂಡ ಇಲ್ಲ. ಯಾಕಂದ್ರೆ ಒಂದೊಂದು ಗಿಡದಲ್ಲಿ ಆ ಥರ ಈ ನೇರಳೆ ಮರ ಇರಲ್ಲಿ ತುಂಬ ಅಲ್ಲಿ ರೋಗ ಬರಲ್ಲ, ಒಳ್ಳೆ ಹಣ್ಣಾಯ್ತದೆ, ಒಳ್ಳೆ ಗಿಡ ಬರ್ತದೆ. ಅದರಿಂದ ಅಲ್ಲಿ ಒಳ್ಳೆ ಎರೆಹುಳ ಎಲ್ಲ ಇದ್ದು ಫಲವತ್ತೆ ಭೂಮಿ. ರೈತ ಬಾಂಧವರೇ ಗಮನಿಸಿ, ಇದೇ ತಿಂಗಳ 4ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರಿನ ಇಲವಾಲದ ಬಳಿ ಇರುವ ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಬಾಳೆ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಆಯೋಜಿಸಲಾಗಿದೆ. ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಎದುರಿಸುವ ಹಲವಾರು ಸಮಸ್ಯೆ ಮತ್ತು ಅದರ ಪರಿಹಾರ ಕುರಿತು ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ಮಾಹಿತಿ ನೀಡಲಿದ್ದಾರೆ. ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8147952226. ನಿಮಗೆ ಕಾಫಿ ಬೆಳೆನಲ್ಲಿ ಎಷ್ಟು, ಒಂದು ಎಕರೆಗೆ ಎಷ್ಟು ಕ್ವಿಂಟಾಲ್ ತನಕ ನಿಮಗೆ ಇಳುವರಿ ಬರ್ಬೋದು ಕಾಫಿ ಬೀಜ? ನಾವೇನು ಅದು ಇದು ಎಲ್ಲ ಎನ್ನ ಇಲ್ಲ, ಒಂದು 10 ಕ್ವಿಂಟಾಲ್. ಒಂದು ಎಕರೆಗೆ 10 ಕ್ವಿಂಟಾಲ್ ಬರುತ್ತೆ? 10 ಕ್ವಿಂಟಾಲ್ ಸರ್. ಅಂದ್ರೆ 5 ಎಕರೆಯಿಂದ ಸರಾಸರಿ 50 ಕ್ವಿಂಟಾಲ್ ಬರುತ್ತೆ? ಒಂದು 50 ಕ್ವಿಂಟಾಲ್. ನಿಮಗೆ ಇದೆಲ್ಲ ಬೆಳೆ ಬಂದ ಮೇಲೆ ಈ ಒಂದು ಈ ಕ್ಯೂರಿಂಗ್ ಪದ್ಧತಿ ಅಂದ್ರೆ ಈ ಇದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಈ ಸಂಸ್ಕರಣೆ ವಿಧಾನಗಳಿಗೆಲ್ಲ ಏನೇನ್ ಮಾಡ್ತೀರಿ ಗೌಡ್ರೆ? ನಮ್ಗೆ ಸರ್ಕಾರ ಈಗ ಅದನ್ನು ನಾವು ಹಣ್ಣು ಕುಯ್ದು ಪಲ್ಸಿಂಗ್ ಮಾಡಬೇಕು, ಅದನ್ನು ಡ್ರೈ ಮಾಡಿ ಆಗ ಅದನ್ನು ಮಾರಾಟ ಕೊಡಬೇಕಾಗಂತ ಇದೆ. ಅದಕ್ಕೆ ಎಲ್ಲ ಸರ್ಕಾರ ನಮಗೆ ಮಿಷಿನ್ ಕೊಟ್ಟಿದೆ ಅದರ ಪಲ್ಸಿಂಗ್ ಮಾಡೋಕ್ಕೆ. ಆಮೇಲೆ ಡ್ರೈ ಮಾಡ್ಕೋತೀವಿ, ಈ ಥರ ಕಳ ಇದೆ ಅಲ್ಲಿ ಡ್ರೈ ಮಾಡ್ತೀವಿ ಇಷ್ಟು ದಿನ ಅಂತ ಇದೆ. ಅದಕ್ಕೆ ಮಿಷಿನ್ ಇದೆ, ಅದನ್ನು ಟೆಸ್ಟ್ ಮಾಡಿಕೊಂಡು ತಗೊಳ್ತಾರೆ ಸರ್. ಕಣ ಎಲ್ಲ ನೀವೇ ನಿರ್ಮಾಣ ಮಾಡ್ಕೊಂಡಿದ್ದೀರಾ? ನಾವು ಮಾಡ್ಕೊಂಡಿದ್ದೀವಿ, ಸರ್ಕಾರದಿಂದನೂ ಬೇರೆ ಇದರಿಂದ ಸರ್ಕಾರದಿಂದ ಕಟ್ಕೊಡ್ತದೆ, ಬೇರೆ ಬೇರೆ ಯೋಜನೆಯಿಂದ ಕಟ್ಕೊಟ್ಟಿದ್ದಾರೆ ಸರ್. ನೋಡ್ರಿ ನಿಮ್ಗೆ ಸರಾಸರಿ ಎಷ್ಟು ಆದಾಯ ದೊರೀತಾ ಇರ್ಬೋದು ಅಂತ ಕೇಳ್ಬೋದಾ? ಕಾಪಿನಲ್ಲಿ ಅದು ಬಂದಾಗ ಗೊತ್ತಾಗುತ್ತೆ ಸರ್, ಒಂದು 90,000 ರೂಪಾಯಿ ಗಿಟ್ಟ. ಮಾರುಕಟ್ಟೆ ವ್ಯವಸ್ಥೆಯನ್ನ ಹೇಗೆ ಕಂಡ್ಕೊಂಡಿದ್ದೀರಿ? ನೀವೇ ಮಾರುಕಟ್ಟೆಗೆ ತಗೊಂಡೋಗ್ತೀರಾ ಅಥವಾ ನಿಮ್ಮಲ್ಲಿಗೆ ಏನಾದ್ರು ಬರ್ತಾರ ತಗೊಂಡೋಗೋದಕ್ಕೆ ಮಾರುಕಟ್ಟೆಯವರು? ಮಾರುಕಟ್ಟೆಯವರು ನಮ್ಗೆ ಈಗ ಇತ್ತೀಚೆಗೆ ಎಲ್ಲ ಇಲ್ಲಿಗೆ ಬರ್ತಾರೆ ಸರ್. ಒಬ್ರು ನಮ್ಗೆ ಮೇಡಮ್ ಬೆಂಗಳೂರವರು, ಅವ್ರು ಬರ್ತಾರೆ, ಅವರು ಕಾಫಿ ಪುಡಿ ಅವರು ಬಂದು ತಗೊಳ್ತಾರೆ. ಇನ್ನೊಬ್ಬರು ಮತ್ತೆ ಇಲ್ಲಿ ಇದು ಅಂತ ಕಂಪನಿಯವರು ಅವರು ಬಂದು ತಗೊಳ್ತಾರೆ, ಇವರು ತಗೊಳ್ತಾರೆ. ಇನ್ನು ಲೋಕಲ್ನವರು ಒಂದು 2-3 ಜನ ಅವರು ತಗೊಳ್ತಾರೆ. ಕಾಫಿ ಬೀಜವನ್ನ ತೆಗೆದುಕೊಂಡೋಗಿ ಉಪಯೋಗಿಸಿರ್ತಕ್ಕಂಥವ್ರು ಈ ಒಂದು ಸಂಪೂರ್ಣ ಸಾವಯವ ವಿಧಾನದಲ್ಲಿ ಬೆಳೆದಿರ್ತಕ್ಕಂಥ ಕಾಫಿ ಬೀಜದ ದರ್ಜೆ ಅಂದ್ರೆ ಇದರ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮ್ಗೆ ಏನಾರು ಹೇಳಿದಾರಾ? ಹೇಳಿದೆ, ಪೇಪರ್ನಲ್ಲೆಲ್ಲ ಬಂದಿತ್ತು ಬಿಳಿಗಿರಂಗನ ಬೆಟ್ಟದ ಕಾಫಿ ನಂಬರ್ ಒನ್ ಆಗ ನಾನು ಬಂದಿದೆ ಸರ್. ಎಷ್ಟು ಜನ ರೈತರು ಕಾಫಿಯನ್ನ ಬೆಳೀತಾ ಇದ್ದೀರಿ ಈ ಬಿಳಿಗಿರಿರಂಗನ ಬೆಟ್ಟದಲ್ಲಿ? ಬಿಳಿಗಿರಿರಂಗನ ಬೆಟ್ಟ ಸುತ್ತಮುತ್ತಲಿನಲ್ಲಿ ನಾವು 1,000 ಜನ ಗಿಟ್ಟ ಬೆಳೀತಾ ಇದೀವಿ. ನೀವು ಇಷ್ಟು ಜನ ಸೇರಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ, ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿ ಮಾಡ್ಕೋಬೋದಲ್ವಾ? ನಾವು ಸರ್ಕಾರಕ್ಕೆ ಕೇಳಿದೀವಿ ಸರ್, ನಮ್ಗೆ ಈ ಕೃಷಿ ಮಾರುಕಟ್ಟೆಯನ್ನು ಕುಡಿಯಾಗಂತ, ಸಾವಯವ ಮಾರುಕಟ್ಟೆ ಕುಡಿಯಾಗಂತ ಕೇಳಿದೀವಿ. ಇನ್ನೂ ಅಚ್ಚುಗೇಗೌಡ್ರೆ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸರ್ಕಾರದ ವತಿಯಿಂದ ಇರತಕ್ಕಂಥ ಒಂದು ಲ್ಯಾಂಪ್ ಸೊಸೈಟಿ ಇದೆ ಮಾರುಕಟ್ಟೆ ವ್ಯವಸ್ಥೆಗೆ, ನಿಮ್ಮ ಅರಣ್ಯ ಪ್ರದೇಶಗಳ ಉತ್ಪನ್ನಗಳನ್ನೆಲ್ಲ ಮಾರಾಟ ಮಾಡೋದಕ್ಕೆ. ಅದೇ ರೀತಿಯಾಗಿ ಕಾಫಿ ಬೆಳೆಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ಯಾಕೆ ಕಂಡುಕೊಳ್ಬಾರ್ದು? ಅದೇ ನಾವು ಫಸ್ಟ್ ಹೇಳಿದಾಗ ಕೇಳಿದೀವಿ ಸರ್. ಈಗಾಗಲೇ ನಾವು ಈಗ ಸಹಕಾರ ಸಂಘ ಅಂದ್ಬಿಡೋದು, ಅದು ಸೊಸೈಟಿ ಇದೆ, ಅದು ಕಾಡಿನ ಉತ್ಪಾದನೆಗಳದು ಏನೇನಾಯಿ, ಜೇನು, ಪಾಸಿ, ನೆಲ್ಲಿಕಾಯಿ, ಹರಳೆಕಾಯಿ, ಈ ಥರದಕ್ಕೆ ಒಂದು ಸೊಸೈಟಿ ಸಹಕಾರ ಸಂಘ ಅದು ಇದೆ. ಅದರಲ್ಲಿ ಈ ಕಾಫಿ ನಾವು ವ್ಯಾಪಾರ ಮಾಡೋಕ್ಕೆ ಆಗೋದಿಲ್ಲ. ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಒಂದು ಜೇನು ಸಂರಕ್ಷಣೆ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈಗ ಸ್ವಲ್ಪ ಕಾಫಿ ಮೆಣಸು ಪ್ಯಾಕೆಟ್ ಮಾಡಿ ಮಾರ್ತಾ ಇದ್ದೀವಿ, ಸ್ವಲ್ಪ ಪುಡಿ ಮಾಡಿನೂ ಮಾಡ್ತಾ ಇದ್ದೀವಿ, ಅಲ್ಲಿ ಉಪ್ಪಿನಕಾಯಿ ಆಮೇಲೆ ಜೇನು ಇವೆಲ್ಲ ಪ್ರೊಸೆಸಿಂಗ್ ಮಾಡಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅದು ಏನು ದೊಡ್ಡದಾಗಿ ಬೆಳೆಯಬಹುದೇನೋ ಗೊತ್ತಿಲ್ಲ ಸರ್. ನೋಡ್ರಿ, ಕೇವಲ ಬೆಳೆಗಾರರು ಬೆಳೆಯನ್ನ ಬೆಳೆದು ಅದನ್ನ ಯಾರಿಗೋ ಮಾರಾಟ ಮಾಡೋ ಬದಲು ಅವರೇ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಮಾರುಕಟ್ಟೆಯ ಉತ್ಪನ್ನವಾಗಿ ಪರಿವರ್ತಿಸಿ, ಅಂದ್ರೆ ಈಗ ಕಾಫಿ ಬೀಜವನ್ನ ಕಾಫಿ ಪುಡಿಯನ್ನಾಗಿ ನೀವು ಮಾರಾಟ ಮಾಡೋದಿಕ್ಕೆ ರೈತ ಉತ್ಪಾದಕ ಸಂಘಗಳು ಅಂತ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದೆ ಎಲ್ಲ ಕಡೆಲೂ. ಆ ರೀತಿ ಏನಾದ್ರು ವ್ಯವಸ್ಥೆ ಮಾಡ್ಕೋತಾ ಇದ್ದೀರಾ ನೀವು ಹಾಗೂ ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರು ಎಲ್ಲರೂ ಸೇರಿ? ಈಗ ಅದೇ ಜೇನು ಪುರುಷಿಂಗ್ ಒಂದು ಯೂನಿಟಿ ಆಗಂತ ನಾವು ಏಟ್ರಿ ಸಂಸ್ಥೆಯಿಂದ ಒಂದು ದಾನಿಗಳು ಇದು ಮಾಡಿದರೆ ಅದರಲ್ಲಿ ನಾವು ಅದನ್ನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀವಿ ಸರ್. ಈ ಬೀಜ ಪ್ಯಾಕೆಟ್ ಮಾಡೋದು 1 ಕೆಜಿ, 1/2 ಕೆಜಿ ಮೆಣಸು ಪ್ಯಾಕೆಟ್ ಮಾಡೋದು, ಆಮೇಲೆ ಪುಡಿ ಈ ಅನ್ನ ಮಾಡಿ ಬೇರೆ ಮಿಷಿನಿಂದ ಹೊಡೆದ್ಕೊಂಡು ಅದನ್ನು ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ದೀವಿ. ನೀವೇ ಮಿಷಿನ್ನ ಹೊರಗಡೆ ಕೊಡ್ತೀವಿ ಅಂದ್ರಲ್ಲ, ನಿಮ್ಮಲ್ಲಿಯೇ ಒಂದು ಸಹಕಾರ ಸಂಘ ಮಾಡಿಕೊಂಡು ಒಂದು ಮಿಷನ್ನ ನೀವೇ ಇಟ್ಕೊಂಡು ಪುಡಿ ಮಾಡಿ ಯಾಕೆ ಮಾರಾಟ ಮಾಡಬಾರ್ದು? ಅದೇ ಇನ್ನು ಮೇಲೆ ಆಗಬೇಕು ಸರ್, ಅದು ಸ್ವಲ್ಪ ಪ್ರಸಾರ ಬರಬೇಕಲ್ಲ ಸರ್. ಈ ಥರ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಈಗ ಇದಿದೆ, ಅದಕ್ಕೆ ಒಬ್ಬರು ಏನಾದರೂ ಅದರ ಮಿಷಿನು ಅದು ಇದೆಲ್ಲ ಕೊಡಬೇಕಾಯ್ತದೆ, ಅದನ್ನು ಸರ್ಕಾರ ಕೊಡಬೇಕು ಸರ್. ಇರ್ಲಿ ಗೌಡ್ರೆ, ನಿಮ್ಗೆ ಈ ಒಂದು ಆಲೋಚನೆ ಬಂದಿರೋದು ಒಳ್ಳೇದು. ಬಿಳಿಗಿರಿ ರಂಗನ ಬೆಟ್ಟದ ಕಾಫಿಯೇ ಹೆಸರನ್ನ ಪಡೀಲಿ. ಅಚ್ಚುಗೌಡ್ರೆ, ಏನು ವಿದ್ಯಾಭ್ಯಾಸ ಮಾಡಿದಿರಿ ಗೌಡ್ರೆ? ನಾನು ವಿದ್ಯಾಭ್ಯಾಸ 1963ರಲ್ಲಿಯೇ ಸರ್ಕಾರಿ ಸ್ಕೂಲ್ 4ನೇ ತರಗತಿ ಓದಿದ್ದೀನಿ. ಎಲ್ಲಿ? ಬಿಳಿಗಿರಿ ರಂಗನ ಬೆಟ್ಟ ಇಲ್ಲ, ಇಲ್ಲಿ ಗುಡಿ ಕೆ ಗುಡಿ ಆಗಂತ ಅಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ಇತ್ತು. ಅಲ್ಲಿ ಅಲ್ಲಿಗೆ ಏನು ಹೇಗೆ ಹೋಗ್ತಾ ಇದ್ರಿ ಓದೋದಕ್ಕೆ? ಅಲ್ಲಿಯೇ ನಾವು ಅಲ್ಲಿನು ನಮ್ಮ ಅಣ್ಣ ತಮ್ಮದ್ರು ಎಲ್ಲರೂ ಇರ್ತಾರೆ, ಅಲ್ಲೇ ವಾಸವಾಗಿದ್ರೆ ಅಲ್ಲೇ ವಾಸವಾಗಿ ಓದ್ಕೊಂಡಿದ್ರೆ. ಹೌದು. ನಿಮ್ಮ ಮಕ್ಳಿಗೆ ಏನ್ ವಿದ್ಯಾಭ್ಯಾಸ ಮಾಡಿಸಿದ್ರಿ? ಅವರು SLC ಗಿಟ್ಟವ ಓದಿದ್ದಾರೆ ಸರ್, 5ನೇ ತರಗತಿ 6ನೇ ತರಗತಿ ಗಿಟ್ಟ ಓದ್ತಾರೆ. ಅವ್ರಿಗೆ ಈ ಎಲ್ಲಾ ನಿರ್ವಹಣೆಗೆ ಈ ಕಾಫಿ ಬೀಜವನ್ನ ಆಗ್ಬೋದು ಅಥವಾ ಕಾಳುಮೆಣಸು ಆಗ್ಬೋದು ಹೊರಗಡೆ ಹೋಗಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ತಿಳ್ಕೊಳ್ಳೋಷ್ಟು ಜ್ಞಾನ ಇದೆಯಾ? ಇದೆ ಸರ್, ಇದ್ದರೂ ಇದಕ್ಕೆ ತುಂಬಾ ದೂರ ಇರ್ತದೆ ಸರ್. ಇದು ಇದರ ಮಾರ್ಕೆಟ್ ಕಾಫಿ ಬೀಜದ ಮೆಣಸಿನದು ಹತ್ತಿರದ ಮಾರ್ಕೆಟ್ ಇಲ್ಲ, ಅದರಿಂದ ತಿಳ್ಕೊಳ್ಳೋದು ಸ್ವಲ್ಪ ತಿಳಿಸಬೇಕು ಅಷ್ಟೇ, ಇನ್ನೂ ತಿಳುವಳಿಕೆ ಅಷ್ಟೊಂದು ಗೊತ್ತಿಲ್ಲ ಸರ್. ರೈತ ಬಾಂಧವರೇ ಗಮನಿಸಿ, ಇದೇ ತಿಂಗಳ 4ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರಿನ ಇಲವಾಲದ ಬಳಿ ಇರುವ ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಬಾಳೆ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಆಯೋಜಿಸಲಾಗಿದೆ. ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಎದುರಿಸುವ ಹಲವಾರು ಸಮಸ್ಯೆ ಮತ್ತು ಅದರ ಪರಿಹಾರ ಕುರಿತು ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ಮಾಹಿತಿ ನೀಡಲಿದ್ದಾರೆ. ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8147952226. ಬಿಳಿಗಿರಿ ರಂಗನ ಬೆಟ್ಟ ಪ್ರವಾಸಿ ಕೇಂದ್ರ, ಇಲ್ಲಿಗೆ ಬಂದಂತಹ ಜನಗಳಿಗೆ ನಿಮ್ಮ ಅರಣ್ಯ ಉತ್ಪನ್ನಗಳು ಹೆಚ್ಚಾಗಿ ಇಷ್ಟಪಡ್ತಾರೆ ಮತ್ತು ಖರೀದಿ ಮಾಡ್ತಾರೆ. ನೀವು ಈ ಕಾಫಿ ಬೀಜವನ್ನು ಗ್ರಾಹಕರಿಗೆ ನೇರವಾಗಿ ಬಿಳಿಗಿರಿ ರಂಗನ ಬೆಟ್ಟದ ಕಾಫಿ ಬೀಜ ಅಂತ ಮಾರುವಂಥ ಒಂದು ಮಾರುಕಟ್ಟೆ ಅಥವಾ ಗ್ರಾಹಕರೇನಾದ್ರು ಕೇಳಿಕೊಂಡು ತಗೊಂಡೋಗೋಂಥದ್ದು ಏನಾದ್ರು ಇದೆಯಾ? ಅದಕ್ಕಾಗಿ ಈಗ ಪ್ರಚಾರ ಮಾಡ್ತಾ ಇದೀವಿ ಸರ್. ಈಗ ನಾವು ಜೇನು ಯೂನಿಟಿಂದ ಅದನ್ನೇ ಪ್ರಸಾರ ಮಾಡ್ತಾ ಇದೀವಿ. ಅದು ದೊಡ್ಡದಾಗಿ ಬೆಳೆಸಬೇಕಾಗಂದ್ರೆ ಅದು ಪ್ರಸಾರಕ್ಕೆ ನಾವು ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ಗೌಡ್ರೆ, ಈಗ ಕಾಫಿ ಜೊತೆಗೆ ಕಾಳುಮೆಣಸನ್ನು ಬೆಳಿತೀನಿ ಅಂತ ಹೇಳ್ತಿದ್ರೆ, ಎಷ್ಟು ವರ್ಷದಿಂದ ಕಾಫಿ ಕಾಳುಮೆಣಸಿನ ಗಿಡಗಳನ್ನ ಇಟ್ಟಿದ್ದೀರಾ? ಕಾಳುಮೆಣಸು ಈಗ ಒಂದು 20 ವರ್ಷದಿಂದ ಈಚೆಗೆ ನೆಟ್ಟಿದ್ದೀವಿ. ಎಷ್ಟು ಕಾಳುಮೆಣಸಿನ ಗಿಡಗಳಿದ್ದಾವೆ ನಮ್ಮಲ್ಲಿ? ಒಂದು 500 ಬಳ್ಳಿ ಗಿಡ ಇದೆ ಸರ್. ಏನು ಯಾವ ಮರಗಳಿಗೆ ಒಂದು ಹಬ್ಸಿದ್ದೀರಾ? ಪಾರವಾಳ, ಆಮೇಲೆ ಸುರುಗಿ, ಬೇರೆ ಕಾಡು ಜಾತಿ ಮರಗಳು ಇರ್ತವೆ, ಆ ಮರಗಳಿಗೆಲ್ಲ ಹಬ್ಬುತ್ತೆ ಸರ್. ಇದಕ್ಕೆಲ್ಲ ಮಾರುಕಟ್ಟೆ, ಕಾಳುಮೆಣಸಿಗೆ ಮಾರುಕಟ್ಟೆ ಹೇಗೆ ಮಾಡ್ತೀರಿ? ಅದಕ್ಕೂ ಲೋಕಲ್ನವರು ಬರ್ತಾರೆ ಸರ್, ಬಂದಿರ್ತಾರೆ, ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಸರ್. ಈಗ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಏನ್ ಮಾಡ್ತೀರಿ ಈಗ? ನಾವು ಸ್ವಲ್ಪ ಪೇಪರ್ ನಲ್ಲಿ ರೇಟ್ ಬರ್ತಿರ್ತಾರೆ ಸರ್, ಆವಾಗ ತಿಳ್ಕೊಳ್ತಿರ್ತೀವಿ. ಅದರಲ್ಲಿ ಒಂದು 10-20 ರೂಪಾಯಿ, ಆಮೇಲೆ ಅವರು ಲೋಕಲ್ನವರು ಅವ್ರ ಕೆಜಿಲಿ. ಈ ಕಾಳುಮೆಣಸಿನ ಕೃಷಿಯ ಬಗ್ಗೆ ಹೇಳಿ, ಗಿಡ ನೆಡೋದ್ರಿಂದ ಬೆಳೆ ತೆಗೆಯೋ ತನಕ ನೇರ ಅದನ್ನ ನಡೋದರಿಂದ ನಾವೇನು ಇಷ್ಟಡಿ ಎಂದಿಲ್ಲ. ನಾವು 2-3 ಅಡಿ ಗಿಟ್ಟವೇ ನಡ್ತೀವಿ ಸರ್. ಇಲ್ಲಿಯೇ ಕಟ್ ಮಾಡ್ಕೊಳ್ಳೋದು, ಅಂಬನ್ನ ಕಟ್ ಮಾಡ್ಕೋತೀವಿ, ಕಟ್ ಮಾಡಿಕೊಂಡು ಅದರಲ್ಲಿ ಅರೆಕೋಲಿನಿಂದ ಅಗೆದು ಬಿಡ್ತೀವಿ, ಸ್ವಲ್ಪ ಅಡ್ಡಾಗೆ ಅಗೆದು ಬಿಡ್ತೀವಿ. ಅದಕ್ಕೆ ನೆಟ್ಟಾಗೆ ಹಾಕಿದರೆ ಕಾಳುಮೆಣಸು ಬರಲ್ಲ, ಸ್ವಲ್ಪ ಅಡ್ಡಾಗೆ ಇರಬೇಕು, ಬೇರ್ ಹೊಡಿಬೇಕಲ್ಲ. ಅದರಿಂದ ಅದೊಂದು 1-1.5 ಅಡಿ ಅಡ್ಡಾಗಿದ್ದರೆ ಬೇಗ ಬೇರೆ ಹೊಡೆದು ಬೇಗ ಅದು ಬಳ್ಳಿ ಬರ್ತದೆ. ಆದರೆ ಪಾಕಿಟಿನಲ್ಲಿ ಅಷ್ಟೊಂದು ಫಲವತ್ತಾಗಿ ಬರಲ್ಲ, ದೇಸ್ತಿ ಭಾಳ ಟೈಮ್ ತಗೊಳ್ತದೆ. ಈ ಥರ ನಟ್ಟ ಕಾಡುಮೆಣಸು ಒಂದು 3 ವರ್ಷದಲ್ಲಿ ಫಲಕ್ಕೆ ಬರುತ್ತೆ. 3 ವರ್ಷದಲ್ಲಿ ಫಲಕ್ಕೆ ಬಂದು ವರ್ಷಕ್ಕೆ ಸರಿ ಒಂದು ಬೆಳೆ ಕೊಡುತ್ತೆ? ಹಾಂ, ಸರಾಸರಿ ಒಂದು ಬೆಳೆ ಕೊಡುತ್ತೆ. ಅಂದ್ರೆ ಎಷ್ಟು ಗಿಡಗಳಿದ್ದಾವೆ ಗೌಡ್ರೆ ನಿಮ್ಮ? ನಮ್ಮಲ್ಲಿ ಒಂದು 500. ಎಷ್ಟು ಇಳುವರಿ ಬರ್ತಾ ಇದೆ? 500 ಗಿಡದಲ್ಲಿ 1,000 ಕೆಜಿ ಇಳುವರಿ ಬರ್ತಾ ಇದೆ ಸರ್. ಏನು ಲಾಭ ದೊರೀತಾ ಇದೆ ನಿಮ್ಗೆ? ನಮ್ಗ ನಾವೇನು ಅದು ಇದು ಹಾಕಲ್ಲ ಸರ್, ರಾಸಾಗಿ ಸೈನಿಕ ಅದು ಹಣಕಾಸು ಎಲ್ಲ ಪೂರ್ತಿ ನಾವು ನಮ್ಮ ಕೂಲಿ ಕಳೆದು. ಎಷ್ಟು ಬರ್ತದೆ ಗೊತ್ತಿಲ್ಲ, ಒಟ್ಟಿನಲ್ಲಿ 500 ರೂಪಾಯಿ ಈ ವರ್ಷ 500 ಇತ್ತು ಕೆಜಿಗೆ 400, 300, 280 ಗಿಟ್ಟ ಕೊಟ್ಟಿದ್ದೀನಿ ಸರ್. ಅಂದ್ರೆ ನಿಮ್ಗೆ ಈ ರಾಸಾಯನಿಕ ಕೃಷಿಗೆ ಭೂಮಿಯನ್ನ ಅಳವಡಿಸ್ಕೊಳ್ಳದೆ ಇರೋದ್ರಿಂದ ಖರ್ಚು ಕೂಡ ಕಡಿಮೆ ಇದೆ. ಹೌದೌದು, ಈಗ ಆಳುಗಳ ಅನುಮತಿ ತಗೊಳ್ಳಲ್ಲ ದೇಸ್ತಿ, ಆಮೇಲೆ ಈ ರಾಸಾಯನಿಕ ಸೈನಿಕ ಇವು ತಗೊಳ್ಳಲ್ಲ. ಅದರಿಂದ ನಾವೇ ಮಾಡ್ತಿರ್ತೀವಿ, ನಾವು ಅದರಲ್ಲಿ ಖರ್ಚು ಅಲ್ಲಿ ಏನು ನಮ್ಗ ತೋರಿಸಲ್ಲ. 1,000 ಖರ್ಚು ಮಾಡ್ದು 8,000 ಖರ್ಚು ಮಾಡ್ದು ನಮ್ಗೆ ಗೊತ್ತಿರಲ್ಲ. ಅಶೋಕೇಗೌಡ್ರೆ, ಏನಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಈ ಶೂನ್ಯ ಕೃಷಿಯ ಕೂಗಿದೆ, ಅಂದ್ರೆ ಯಾವುದೇ ಖರ್ಚು ಇಲ್ಲದೆ ಕೃಷಿ ಮಾಡಬೇಕು ಅಂತ. ಶೂನ್ಯ ಕೃಷಿಯ ಬಗ್ಗೆ ಮುಂಚೆ ನಿಮ್ಗೆ ಯಾರು ಹೇಳಿದಾರಾ? ಇಲ್ಲ ಸರ್, ಇದು ನಮ್ಮ ಸ್ವಂತ ಬುದ್ಧಿಯಿಂದಾನೆ ಮಾಡ್ತಾ ಇರೋದು, ಹಾಗಂತ ನಾವೇ ಸ್ವಂತ ನಮ್ಮ ಅನುಭವದಿಂದ ನಾವು ಮಾಡ್ತಿರೋದು. ನೀವು ಬೆಳೀತಾ ಇರೋದು ವಾಣಿಜ್ಯ ಬೆಳೆ ಆದ್ರೂ ಕೂಡ ಅತಿ ಲಾಭದ ಆಸೆ ಇಲ್ಲದೆ ಇರೋದ್ರಿಂದ ನಿಮ್ಗೆ ಒಟ್ಟಾರೆಯಾಗಿ ಜೀವನ ನಿರ್ವಹಣೆಗೆ ಆಗ್ತಕ್ಕಂತ ಆದಾಯ ಆಗ್ತಾ ಇದೆ. ಹೌದು ಸರ್, ನಮಗೇನು ಸಾಲ ಇರಲ್ಲ, ಸೋಲಾಗಿಲ್ಲ, ಅದು ಇದು ಸಾಲ ಸೋಲ ಮಾಡ್ಕೋಬೇಕಂದ್ರೆ ಬೇರೆ ಗೊಬ್ಬರ ಗೋಡು ಅದು ಇದರಲ್ಲಿ ಮೇಲೆ ಹೋಯ್ತಾ ಇರ್ತದೆ ಕೀಟನಾಶಕರವರು. ಆದರೆ ಯಾವುದು ನಮ್ಗೆ ಸಾಲದ ಇದು ತೊಂದರೆ ಇರಲ್ಲ, ಇನ್ನೊಬ್ಬರ ದಂಡೆ ಹೋಗಿ ಸಾಲ ಮಾಡಂಗಿಲ್ಲ. ಏನೆಲ್ಲ ನಮ್ಮ ಹಬ್ಬಗಳು ಬರ್ತವೆ, ಇವರು ಕಾಪಿ ತಗೊಳ್ಳೋವ್ರ ದಂಡೆ ಒಂದು ಸ್ವಲ್ಪ ಸಾಲ ಮಾಡ್ಕೋತೀವಿ ಹಬ್ಬ ಗಿಬ್ಬಗಳಿಗೆ, ಅದ ಬಿಟ್ರೆ ನಾವು ಇನ್ನೇವುದು ಸಾಲಗಿಲ್ಲ, ಏನು ಮಾಡಲ್ಲ ಸರ್. ಹಾಗಾದ್ರೆ ನಿಮ್ಗೆ ಈಗ ಆಹಾರಕ್ಕೆ ಏನ್ ಮಾಡ್ಕೋತೀರಿ? ಎಲ್ಲ ಕಾಫಿ ಬೆಳೆದಿದ್ದಾರೆ, ಮೆಣಸು ಬೆಳೆದಿದ್ದಾರೆ, ಊಟಕ್ಕೆಲ್ಲ ಯಾವ ಬೆಳೆಯನ್ನ ಅವಲಂಬಿಸಿದಿರಿ? ಊಟಕ್ಕೆಲ್ಲ ಈಗ ನಾವು ಕಾಫಿ ಬೆಳೆಯುತ್ತೀವಿ, ಇನ್ನು ಕಾಫಿ ಬೆಳೆದ ಮೇಲೆ ಇನ್ನು ನಮ್ಗೆ ಊಟಕ್ಕೆ ಬೇಕು. ಆವಾಗ ಇನ್ನು ಬೆಳೆದಿರೋರ ರಾಗಿ ಎಲ್ಲೆಲ್ಲಿ ಬೆಳೆದಿರ್ತಾರೆ ಅಲ್ಲಿ ತಗೊಳ್ಬೇಕಾಯ್ತದೆ. ಆಗ ನಾವು ಇಲ್ಲಿಯ ದುಡ್ಡನ್ನು ಅಲ್ಲಿ ಒಂದು 10,000, 15,000, 20,000 ನಮ್ಗೆ ಮನೆಗೆ ಎಷ್ಟು ರೇಷನ್ ಬೇಕೋ ಅಷ್ಟ ನಾವು ತಂದ್ಕೋತೀವಿ ಸರ್. ನಿಮ್ಗೆ ಊಟಕ್ಕೆ ಬೇಕಾಗಷ್ಟು ನೀವೇ ಬೆಳ್ಕೋಬೋದಲ್ವಾ? ಬೆಳ್ಕೋಬೋದಂದ್ರೆ ನಾವು ಮೊದಲೇ ಹೇಳ್ದಲ್ಲಿ ಕಾಡ ಪ್ರಾಣಿಗಳು ಬಿಡ್ತಾ ಇಲ್ಲ. ಇಲ್ಲ ಒಂದಷ್ಟು 1/2 ಎಕರೆ ಕಾಫಿ ಹಾಕೊಳ್ಳೋದು, 1/2 ಎಕರೆ ಜೋಳ ರಾಗಿ ಇವೆಲ್ಲ ಹಾಕೋಬೇಕಂದ್ರೆ ಇವು ಬಿಡ್ತಾ ಇಲ್ಲ. ಅದರಿಂದ ನಾವು ಈ ಬೆಳೆಯನ್ನು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಬೆಳೆಗೆ ನಾವು ಇಲ್ಲಿಂದ ಬೆಳೆದ ಹಣದಲ್ಲಿ ಹೋಗಿ ರೇಷನ್ ತಂದ್ಕೋಬೇಕು ಸರ್. ಅಲ್ಲ, ಒಟ್ಟಿನಲ್ಲಿ ಇಲ್ಲಿವರೆಗೆ ನಿಮ್ಗೆ ಈ ಮಳೆ ನೀರಿಂದ ಆಶ್ರಯಿಸಿ ಕಾಫಿ ಬೆಳೀತಾ ಇದ್ರಿ. ಸಾಮಾನ್ಯವಾಗಿ ಕಾಫಿ ಬೆಳೆ ಮಳೆ ನೀರನ್ನೇ ಆಶ್ರಯಿಸಿ ಬೆಳೀತಕ್ಕಂಥ ಬೆಳೆ. ನಿಮಗೆ ಮಳೆ ಯಾವಾಗ್ಲಾರು ಕೈ ಕೊಟ್ಟಾಗ ಏನು ತೊಂದರೆ ಆಗಿಲ್ವಾ? ಗಿಡಗಳು ಒಣಗೋದು ಅಥವಾ ಬೆಳೆ ಇಳುವರಿ ಕಡಿಮೆ ಆಗೋದು ಆ ಥರ ಒಣಗೋಯ್ತು ಸರ್? ಈಗ 1/4 ವರ್ಷ 8 ವರ್ಷದಲ್ಲಿ ಹಾಗೆ ಒಣಗಿ ಹೋಯ್ತು, ಇಳುವರಿ ಕಡಿಮೆ ಆಗೋಯ್ತು, ಆ ಥರ ಆಯ್ತದೆ. ಅದೇನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಮಳೆ ಬೀಳೋದೇನಾದ್ರು ಮುಂದಕ್ಕೆ ಹೋಗ್ಬಿಟ್ರೆ ಆಗ ನೀರು ಬೇಕಾದ್ರೆ ಏನು ಮಾಡ್ತೀರಿ?